ವಿದ್ಯೆಯಂದು ಶಿಕ್ಷಕ ತಾನೆ ಜನ್ಮದಾತನು, ಶಿಕ್ಷಕನಿಲ್ಲದ ವಿದ್ಯೆ ಯಾವುದು ಸಫಲವಾಗದು. ಅಕ್ಷರ ಕಲಿತಿದ ಗುರುವನ್ನು ಎಂದು ಮರೆಯಲಾಗದು, ಎಂದೂ ಮರೆಯಲಾಗದು. ಶಾಲೆಗೆ ಬಂದೊಡೆ ಮನೆಯ ಚಿಂತೆಯ ಯಾವುದೂರವಿರುವರು, ಶಾಲೆಗೆ ಬಂದೊಡೆ ಮನೆಯ ಚಿಂತೆಯ ದೂರವಿಡುವರು. ಮನೆಯ ತೊಂದರೆ ಎಷ್ಟೇ ಇರಲಿ ಎಲ್ಲ ಮರೆವರು. ಮಕ್ಕಳ ಜೊತೆಯಲ್ಲಿ ತರಸ ಮಾಡುತ್ತ ಕಷ್ಟ ಮರೆವರು. ತನ್ನನು ತಾನೇ ಮರೆವರು, ತನ್ನನು ತಾನೇ ಮರೆವರು. ವಿದ್ಯೆಗೆ ಎಂದು ಶಿಕ್ಷಕ ತಾನೇ ಜನ್ಮದಾತನು, ಶಿಕ್ಷಣನಿಲ್ಲದ ವಿದ್ಯೆ ಯಾವುದು ಸಫಲವಾಗದು. ಬಡವನಿರಲಿ ಬಲ್ಲಿದನಿರಲಿ ಭೇದ ತೋರರು, ಬಡವ ಬಲ್ಲಿದ ಇಬ್ಬರಿಗೂ ಪಾಠ ಹೇಳುವರು. ಬಡವನಿರಲಿ ಬಲ್ಲಿದನಿರಲಿ ಭೇದ ತೋರರು, ಬಡವ ಬಲ್ಲಿದ ಇಬ್ಬರಿಗೂ ಪಾಠ ಹೇಳುವರು. ಪಾಠ ಹೇಳುವರು ಅವರು ಪಾಠ ಹೇಳುವರು, ಪಾಠ ಹೇಳುವರು ಅವರು ಪಾಠ ಹೇಳುವರು. ವಿದ್ಯೆಗೆ ಎಂದು ಶಿಕ್ಷಕ ತಾನೆ ಜನ್ಮದಾತನು, ಶಿಕ್ಷಕನಿಲ್ಲದೆ ವಿದ್ಯೆ ಯಾವುದು ಸಫಲವಾಗದು. ಸಫಲವಾದರು ಸಫಲವಾದ